ಡಾಕ್ಟರ್ ಚನ್ನಬಸವಣ್ಣ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರೇ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನೇನು ಇರ್ತದೆ ಇದರಲ್ಲಿ, ಒಂದೊಂದಾಗಿ ತಿಳಿಸ್ಕೊಡಿ. ನಮಸ್ಕಾರ. ಈಗ ಸಮಗ್ರ ಪೋಷಕಾಂಶ ನಿರ್ವಹಣೆ, ಇದು ಒಂದು ಬಹಳಷ್ಟು ಮುಖ್ಯವಾದಂಥ ಒಂದು ವಿಚಾರ. ಇದು ಯಾಕೆ ಹೇಳ್ತೀನಿ ಅಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ರೈತರು ಏನಿದ್ದಾರೆ, ನಾವು ಸಾವಯವ ಗೊಬ್ಬರವನ್ನು ನಾವು ಮರೆತು ನಾವು ರಸಗೊಬ್ಬರಗಳ ಕಡೆ ಭಾಳಷ್ಟು ಒಲವನ್ನು ತೋರಿಸ್ತಿದ್ದಾರೆ. ಈಗ ನಮ್ಮ ಸಮಗ್ರ ಪೋಷಕ ನಿರ್ವಹಣೆ ಅಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸ್ಥಳೀಯವಾಗಿ ಅಥವಾ ನೈಸರ್ಗಿಕವಾಗಿ ಸಿಗುವಂತಹ ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಇತರೆ ಪ್ರಾಣಿ ಮತ್ತು ಪಕ್ಷಿಗಳಿಂದ ಸಿಗುವಂಥ ಗೊಬ್ಬರ ಮತ್ತು ಇದರ ಜೊತೆಗೆ ನಾವು ರಸಗೊಬ್ಬರವನ್ನು ಎಲ್ಲದನ್ನು ಒಟ್ಟಾಗಿ ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡುವಂಥ ಒಂದು ಪದ್ಧತಿ, ಇದಕ್ಕೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಅಂತೀವಿ. ಈಗ ಇದರ ಮುಖ್ಯ ಉದ್ದೇಶ ನಿಮ್ಗೆ ಹೇಳಿದಂಗೆ, ಏನು ಉದ್ದೇಶ ಈಗ ಈಗ ರೈತರು ಬರೀ ಒಂದೇ ರೀತಿಯಾಗಿ ಗೊಬ್ಬರವನ್ನು ಹಾಕಿದ್ರೆ ಏನಾಗುತ್ತೆ? ಈಗ ನೋಡಿ, ನಾವು ಭತ್ತ ಬೆಳೆಯುವಂಥ ರೈತರು, ಇವ್ರು ಏನಪ್ಪಾ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಭತ್ತಕ್ಕೆ 60-30-31 ಸಾರಜನಕ ರಂಜಕ ಪೊಟ್ಯಾಷನ್ನ ಶಿಫಾರಸು ಮಾಡಿ. ಈಗ ರೈತರು ಏನು ಮಾಡ್ತಾರೆ ಅಂದರೆ, ರಂಜಕ ಮತ್ತು ಪೊಟ್ಯಾಷ್ಗಳು ಅಷ್ಟೊಂದು ಗಮನ ಕೊಡೋದಿಲ್ಲ, ಅದರ ಬದಲಾಗಿ ಸಾರಜನಕ ಗೊಬ್ಬರವನ್ನು ಭಾಳಷ್ಟು ಕೊಡೋದನ್ನು ನೋಡ್ತಾರೆ, 2-3 ಕೊಡ್ತಾರೆ. ಈ ಮಾಡಿದಾಗ ಏನಾಗುತ್ತೆ ಅಂದರೆ, ಬೆಳೆಗಳು ಬಹಳ ಉತ್ಕೃಷ್ಟವಾಗಿ ಬೆಳೀತವೆ, ಬಹಳ ಹಸಿರಾಗಿರ್ತವೆ. ಈ ಯಾವಾಗ ಬಹಳ ಹಸಿರಾಗಿರ್ತವೆ, ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿ ಆಗ್ತದೆ. ಓಹೋ. ಅವಾಗ ಏನಾಗ್ತದೆ, ಅವಾಗ ರೈತರು ಏನ್ ಮಾಡ್ತಾರೆ, ಅದಕ್ಕೆ ಔಷಧಿಯನ್ನು ಸಿಂಪಡಣೆ, ಹೆಚ್ಚು ಔಷಧಿಯನ್ನು ಸಿಂಪಡಣೆ ಮಾಡ್ತಾರೆ, ಇದರ ಖರ್ಚು ಜಾಸ್ತಿ. ಎರಡನೇದಾಗಿ ಏನಾಗುತ್ತೆ ಅಂದ್ರೆ, ಈ ಏನು ಬೆಳೆ ಬೆಳೆದಿರುತ್ತೆ, ನಾವು ರಂಜಕ ನಾವು ಕೊಡದೇ ಇದ್ದಾಗ ಬೇರು ಸರಿಯಾಗಿ ಬಂದಿರೋದಿಲ್ಲ, ಮತ್ತು ನಾವು ಪೊಟ್ಯಾಶ್ ಇಲ್ದಿರೋದ್ರಿಂದ ಅದು ಬಹಳಷ್ಟು ಸ್ಟಿಫ್ ಹಾರ್ಡ್ ಆಗಿರೋದಿಲ್ಲ ಕಾಂಡಗಳು. ಹಿಂಗೆ ಆದಾಗ ಏನಾಗ್ತವೆ ಅಂದ್ರೆ, ನಮಗೆ ಗೊತ್ತು, ಕಂದು ಜಿಗಿ ಹುಳ ಅಥವಾ ಕಾಂಡ ಕೊರಕ ಹುಳ ಬರ್ತಾವಲ್ಲ, ಇವೆಲ್ಲ ಬಹಳಷ್ಟು ಜಾಸ್ತಿ ಆಗ. ಮತ್ತೆ ಇನ್ನೊಂದು ಅಂದ್ರೆ, ನಾವು ಕಾಯಿ ಕಟ್ಟು ಕಾಳಿನ ಕಟ್ತದಲ್ಲ, ಆ ಸಮಯದಲ್ಲಿ ತೆನೆ ಭಾರ ಜಾಸ್ತಿ ಆಗಿ ಬೆಳೆ ಬೀಳುತ್ತೆ. ಈಗ ಬೆಳೆ ಬಿದ್ದಾಗ ನಿಮ್ಗೆಲ್ಲ ಗೊತ್ತಿದೆ, ಈಗೆಲ್ಲ ನಾವು ಕಂಬೈನ್ ಹಾರ್ವೆಸ್ಟರ್ ಉಪಯೋಗ ಮಾಡ್ತೀವಿ. ಈ ಬೆಳೆ ಬಿದ್ದಾಗ ಏನಾಗುತ್ತೆ, ನಾವು ಕಂಬೈನ್ ಹಾರ್ವೆಸ್ಟರ್ ಉಪಯೋಗ ಮಾಡೋಕ್ಕಾಗಲ್ಲ. ಈಗ ಆಳುಗಳಿಂದ ನಾವು ಹಾರ್ವೆಸ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಖರ್ಚು ಜಾಸ್ತಿ ಬರುತ್ತೆ, ಇವೆಲ್ಲ ನಮಗೆ ತೊಂದರೆಗಳಾಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಬೆಳೆಗಳಿಗೆ ನಾವು ಲಘು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಈಗ ಬಹಳಷ್ಟು ನಮ್ಮ ಪ್ರಾಬ್ಲಮ್ ಆಗ್ತವೆ. ಅದರಿಂದಾಗಿ ನಾವು ಏನು ಸಮಗ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ಪೋಷಕಾಂಶ ನಿರ್ವಹಣೆ ಇದೆ, ಇದನ್ನ ಅವರು ಅಳವಡಿಸ್ಕೊಳ್ಳೋದು ಬಹಳ ಒಳ್ಳೇದು. ಈಗ ಹೇಳ್ದಂಗೆ ಇದಕ್ಕೆ ಇನ್ನೊಂದು ಕೆಲವು ವಿಚಾರಗಳನ್ನು ಹೇಳಿ, ಇದರಿಂದ ಉಪಯೋಗ ಏನು ಅಂತ. ಈಗ ಅವ್ರು ಮಾಡಿದ್ರೆ, ಯಾವಾಗ ನಾವು ಸಾವಯವ ಗೊಬ್ಬರವನ್ನು ನಾವು ಹಾಕ್ತೀವಿ, ಹೌದು, ಅವಾಗ ಮಣ್ಣಿನ ಫಲವತ್ತತೆ ಹೆಚ್ಚು ಚೆನ್ನಾಗುತ್ತೆ. ಎರಡನೇದಾಗಿ, ನಮ್ಮಲ್ಲಿರುವಂತಹ ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಸದುಪಯೋಗ ಮಾಡ್ಕೊಂಡಂಗೆ ಆಗುತ್ತೆ. ಮೂರನೇದು, ಗುಣಮಟ್ಟದ ಆಹಾರವನ್ನ ನಾವು ಉತ್ಪತ್ತಿ ಮಾಡ್ತೀವಿ. ಹೌದು. ಇನ್ನೊಂದು ವಿಚಾರ ಅಂದ್ರೆ, ಈ ಪದ್ಧತಿ ಮಾಡೋದ್ರಿಂದ ಮೊದಲು ನಮಗೆ ಹೆಚ್ಚು ಖರ್ಚು ಅಂತ ಅನಿಸ್ಬೋದು, ಕಾಲಕ್ರಮೇಣವಾಗಿ ಖರ್ಚು ಕಡಿಮೆ ಆಗುತ್ತೆ. ಯಾವ ರೀತಿ ಅಂದ್ರೆ, ಈಗ ನೋಡಿ, ನಾವು ಸಾವಯವ ಗೊಬ್ಬರ ನಾವು ಬಳಸಿದಾಗ ಮುಂದೆ ನಮಗೆ ಏನು, ನಾವು ರಸಗೊಬ್ಬರಕ್ಕೆ ಕೊಡುವಂತ ಹಣ ಉಳಿತಾಯ ಆಗುತ್ತೆ. ಹೋಗ್ತಾ ಹೋಗ್ತಾ ನಮ್ಗೆ ಒಂದು 25% ಅಥವಾ ಮುಂದೆ ಒಂದು 50% ನಮಗೆ ಗೊಬ್ಬರ ನಮಗೆ ಕೊಡೋದು ಕಡಿಮೆ ಆಗ್ತದೆ, ಆಗ ನಮಗೆ ಅದು ಖರ್ಚು ಕಡಿಮೆ ಬರುತ್ತೆ. ಅದರಿಂದ ಈ ಪದ್ಧತಿಯಿಂದ ಅಷ್ಟೇ ಅಲ್ಲದೆ ನಾವು ಏನು ಔಷಧಿ ಸಿಂಪಡಣೆ ಮಾಡ್ತೀವಿ ಅದು ಸಹ ಬೇಕಾಗುತ್ತೆ. ಅದರಿಂದ ಕಾಲಕ್ರಮೇಣ 2-3 ಆದಮೇಲೆ ನಾವು ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ನಮಗೆ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗುತ್ತೆ. ಇನ್ನೊಂದು ಡಾಕ್ಟ್ರೆ, ಈ ಕೊಟ್ಟಿಗೆ ಗೊಬ್ಬರ ಇದನ್ನ ಹೆಂಗ್ ಬಳಸಬೇಕು? ರೈತರು ಹೈನುಗಾರಿಕೆಯಿಂದ ಬಂದ ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ, ಅದನ್ನ ಹೆಂಗೆ ಉಪಯೋಗಿಸಬೇಕು, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಈಗ ಮುಖ್ಯವಾಗಿ ನಮ್ಗೆ ಯಾವ್ಯಾವ್ದಪ್ಪ ನಮ್ಗೆ ಸಾವಯವ ಗೊಬ್ಬರಗಳು ಅಂದ್ರೆ, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ, ಇವೆಲ್ಲ ನಮಗೆ ಗೊಬ್ಬರಗಳು. ಇವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಬೇಕು. ಈಗ ನಾವು ಒಂದೊಂದನೇ ನಾವು ಮಾಹಿತಿ ಮಾಡ್ಕೊಳ್ಳೋಣ. ಒಂದು ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರ ಏನ್ ಹೇಳಿದಂಗೆ, ಹೈನುಗಾರಿಕೆ ಯಾರು ಮಾಡ್ತಾರೆ ಅಂದ್ರೆ, ಆ ರಾಸುಗಳನ್ನ ಯಾರು ಮಾಡ್ತಾರೆ, ಕೊಟ್ಟಿಗೆಯಲ್ಲಿ ಪ್ರತಿದಿನ ಬರುವಂತ ಗೊಬ್ಬರ. ಈ ಗೊಬ್ಬರವನ್ನ ಏನ್ ಮಾಡ್ತಾರೆ, ರೈತರು ಸರಿಯಾಗಿ ಸದುಪಯೋಗ ಮಾಡೋದಿಲ್ಲ. ಹೌದು. ಇದನ್ನ ರೈತರು ಏನು ನಮ್ಗೆಲ್ಲ ನೋಡಿದಾಗ ಎಲ್ಲ ಅಲ್ಲಿ ಹಾಕ್ತಾರೆ, ರೋಡ್ ಪಕ್ಕದಲ್ಲಿ ಹಾಕೋದು, ಎಲ್ಲ ಬರೇ ಹೀಪ್ ಹಾಕ್ತಾರೆ, ಆಮೇಲೆ ಆ ಸೀಸನ್ ಬಂದಾಗ ಉಪಯೋಗ ಮಾಡ್ತಾರೆ. ಇದರಿಂದ ಬಹಳಷ್ಟು ಆ ಗೊಬ್ಬರ ಏನಿದೆ ಉತ್ಕೃಷ್ಟವಾಗಿ ಇರೋದಿಲ್ಲ, ಅದು ನಷ್ಟ ಆಗ್ತದೆ. ಹೌದು. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ, ರೈತರು ತಮ್ಮ ಏನು ಕೊಟ್ಟಿಗೆ ಇದೆ ಅಲ್ಲಿ ಪಕ್ಕದಲ್ಲೇನೆ ಒಂದು ತಗ್ಗು ತೆಗಿಬೇಕು. ತಗ್ಗಿನ ಆಗ್ಲಿ ಒಂದು ಏನಂದ್ರೆ, ಒಂದು 15 ಉದ್ದ, ಒಂದು 10 ಅಗಲ, ಒಂದು 7-10 ತಗ್ಗು ಮಾಡ್ಕೊಂಡು ಇದು ಮಾಡ್ಬೇಕು. ಮುಖ್ಯ ಏನಪ್ಪಾ ಅಂದ್ರೆ, ಇದು ಎತ್ತರವಾದ ಪ್ರದೇಶದಲ್ಲಿ ಇರಬೇಕು. ನೆಕ್ಸ್ಟ್ ಅದು ನೀರು ಕೆಡೆ ಬಸಿಬಾರ್ದು, ಅಂದ್ರೆ ಕೆಡೆ ನೀರು ಬಸಿದ್ರೆ ಏನಾಗ್ತದೆ ಅಂದ್ರೆ, ನಾವು ಹಾಕಿದಂತ ಗೊಬ್ಬರ ಸರಿಗೆ ಆಗೋದಿಲ್ಲ. ನಂತರ ಏನು ಅಂದ್ರೆ, ನಮ್ಗೆ ಏನು ಕೊಟ್ಟಿಗೆಯಿಂದ ಬರ್ತದೆ ಎಲ್ಲಾ ತ್ಯಾಜ್ಯವನ್ನ ಅಥವಾ ಇವನು ಮನೆಯಿಂದ ಬಂದರೂ ಬರ್ತದಲ್ಲ, ಅದನ್ನು ಸಹ, ಈಗ ತರಕಾರಿ ಬರ್ಬೋದು ಮತ್ತೆ ಇನ್ನೇನೋ ಬರ್ತಾವೆ, ಎಲ್ಲಾದನ್ನು ಸಹ ಅದನ್ನ ಒಂದು ಲೇಯರ್ ಬೈ ಲೇಯರ್ ಆಗ್ತಾ ಹೋಗ್ಬೇಕು. ಒಂದು 2-3 ಲೇಯರ್ ಹಾಕೋದು ಹಾಕಿದ ಮೇಲೆ ಅದಕ್ಕೆ ನಾವು ಒಂದು 5 ಕೆಜಿ ಅಥವಾ 10 ಕೆಜಿ ಅಷ್ಟು ಸೂಪರ್ ಫಾಸ್ಫೇಟ್ ಕೊಡಬೇಕು. ಇದನ್ನ ಯಾಕೆ ಕೊಡಬೇಕು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ರಂಜಕ ನಾವು ಭೂಮಿಗೆ ಹಾಕಿದಾಗ ಅದು ಬಹಳಷ್ಟು ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳ ಅದು ಬೆಳೆಗಳು ಸಿಗೋದಿಲ್ಲ. ಕೇವಲ ನಾವು ಹಾಕಿದಲ್ಲಿ ಬರೀ 20% ಸಿಗುತ್ತೆ. ಅದರಿಂದ ನಾವು ಈ ರೀತಿ ನಾವು ಮಾಡೋದ್ರಿಂದ ಬೆಳೆಗೆ ಹಾಕೋದು 70-80% ಸಿಗುತ್ತೆ. ಅದರಿಂದ ನಾವು ಈ ರೀತಿ ಮಾಡಬೇಕು. ನಂತರ ಈ ಲೇಯರ್ ಬೈ ಲೇಯರ್ ಹಾಕ್ತಾ ಇದ್ದಾಗ ಏನ್ ಮಾಡಬಹುದು, ನಾವು ಎರೆಹುಳು ಸಹ ನಾವು ಬಿಡಬಹುದು ನೋಡ್ರಿ. ಇದೊಂದು ಎರೆಹುಳು ಬಿಟ್ರೆ ನಾವು ಗೊಬ್ಬರ 5 ತಿಂಗಳಾಗೋದು 3 ತಿಂಗಳಲ್ಲಿ ಆಗುತ್ತೆ, ಮತ್ತೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಇದನ್ನ ಮಾಡಬಹುದು. ನಂತರ ಫುಲ್ ಆದ್ಮೇಲೆ ನಾವು ಚೆನ್ನಾಗಿ ಅದಕ್ಕೆ ನೀರು ಹಾಕಿ ಒಂದು ದಪ್ಪದಾದ ಒಂದು ಮಣ್ಣಿನ ಪದರ ಹಾಕಿ ಅದನ್ನ ಒಂದು 4-5 ತಿಂಗಳು ಹಾಗೆ ಬಿಡಬೇಕು. ನಂತರ ನಾವು ಮುಂಗಾರು ಬಂದಾಗ ಅದನ್ನ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮಗೆ ಉತ್ಕೃಷ್ಟವಾದ ಒಂದು ಗೊಬ್ಬರ ನಮಗೆ ಸಿಗುತ್ತೆ. ಇದು ನೆಕ್ಸ್ಟ್ ಕುರಿ ಗೊಬ್ಬರ. ಕುರಿ ಏನಿಲ್ಲ, ನಮ್ಗೆಲ್ಲ ಗೊತ್ತಿರಬಹುದು, ಎಲ್ಲಾದರೂ ರೈತರು ಕೆಲವು ಕುರಿಗಳನ್ನು ಮೇಯಿಸಿಕೊಂಡು ಓಡಾಡ್ತಿರ್ತಾರೆ. ಈ ಬೇಸಿಗೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳಿ ನಮಗೆ ಒಂದು 4-5 ಸಾವಿರ ಒಂದು ಕುರಿಯನ್ನ ಒಂದು ಎಕರೆ ಕಟ್ಟಬೇಕು. ಆ ಕಟ್ಟದಾಗ ಏನಾಗುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಿರೋ ಹಿಕ್ಕಿ ಹಾಕುತ್ತೆ, ಅದು ಮೂತ್ರವನ್ನು ಹಾಕಿರ್ತದೆ ಬಿಡ್ತದೆ. ಇದೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಅದು ಆದ್ಮೇಲೆ ಅದನ್ನ ನಾವು ಮಣ್ಣಿನಲ್ಲಿ ಸೇರಿಸಿ ಈ ರೀತಿ ಪ್ರತಿ ಮಾಡ್ತು ಅಂದ್ರೆ ನಮಗೆ ಒಳ್ಳೆಯದಂತ ಕುರಿ ಗೊಬ್ಬರ ಬರ್ತದೆ. ಈಗ ನಮಗೆ ನೋಡ್ಬೇಕು, ಕುರಿ ಗೊಬ್ಬರದಲ್ಲಿ ಸಾಮಾನ್ಯವಾಗಿ 1.4% ಸಾರಜನಕ ಇರುತ್ತೆ, 1% ರಂಜಕ ಮತ್ತೆ 2% ಪೊಟ್ಯಾಶ್ ಇರುತ್ತೆ ಅಷ್ಟೇ. ಅದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಮಗೆ ಬೇರೆ ಲಘು ಪೋಷಕಾಂಶಗಳು ಇರುತ್ತೆ. ಅದೇ ರೀತಿ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ಏನಿದೆ ನಮ್ಗೆಲ್ಲಾನು ಸಿಕ್ತು ಅಂದ್ರೆ ನಾವು ಬಿಡಬಾರ್ದು, ಗ್ಯಾರಂಟಿ ಪರ್ಚಯ. ಯಾಕಂದ್ರೆ ಇದರಲ್ಲಿ ಅತಿ ಹೆಚ್ಚಾಗಿ ಸಾರಜನಕ ಇರೋದು ಅಂದ್ರೆ ಕೋಳಿ ಗೊಬ್ಬರದಲ್ಲಿ ನೋಡ್ರಿ. 3% ಸಾರಜನಕ ಇರ್ತದೆ, ಅದರಲ್ಲಿ 2.6% ರಂಜಕ, ಇದು ಜಾಸ್ತಿ ಇರುತ್ತೆ. ಪೊಟ್ಯಾಶ್ 1.4%. ಸೊ ಈ ಕೋಳಿ ಗೊಬ್ಬರವನ್ನು ಸಹ ಹಾಕ್ಬಹುದು. ಇನ್ನೊಂದು ನಾವು ಇನ್ನೊಂದು ಹೇಳ್ತೀವಿ, ಕೋಳಿ ಗೊಬ್ಬರವನ್ನ ಒಂದೇ ಸಾರಿ ಹಾಕದೇ ಇದ್ರು 2-3 ಕಂತುಗಳಲ್ಲಿ ಸಹ ಹಾಕ್ಬಹುದು. ಈಗ ನಾವು ನೋಡ್ರಿ, ಕೊಟ್ಟೆ ಗೊಬ್ಬರ ನಾವು 4 ಎಕರೆಗೆ ಒಂದು 4 ಟನ್ ಹಾಕೊಂತೀವಿ, 4,000 ಕೆಜಿ. ಅದ್ರ ಕೋಳಿ ಗೊಬ್ಬರ 1 ಎಕರೆಗೆ ಕೇವಲ 400-500 ಕೆಜಿ ಸಾಕು, ಅದು 2 ಈಕ್ವಲೆಂಟ್. ಅದರಿಂದ ಕೋಳಿ ಗೊಬ್ಬರ ಸಿಕ್ಕರೆ ಎಲ್ಲೂ ಬಿಡಕೋಬಾರ್ದು, ಕೋಳಿ ಗೊಬ್ಬರವನ್ನ ನೀವು ಈ ರೀತಿ ಹಾಕೋದು ಮಾಡಬೇಕು. ನಂತರ ಏನು ಅಂದ್ರೆ ಎರೆಹುಳು ಗೊಬ್ಬರ. ಈಗ ಏನಂದ್ರೆ ನಾನು ಆಗ್ಲೇ ಹೇಳಿದಂಗೆ ಈ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಎರೆಹುಳುಗಳನ್ನ ಬಿಡಬಹುದು. ಇಲ್ಲಾಂದ್ರೆ ಏನ್ ಮಾಡೋದು, ಎರೆಹುಳುಗಳನ್ನ ಅವರು ಬೇರೆ ಕಡೆ ಮಾಡಬಹುದು, ಸರಿಯಾದ ಸಣ್ಣ ಸಣ್ಣ ತೊಟ್ಟಿಗಳನ್ನ ಮಾಡ್ಕೊಳ್ಳೋದು, ಅಥವಾ ಇವಾಗ ಡಿಪಾಲ್ಟ್ ಕೆಲವು ಕಡೆ ಅದು ಸಿಗ್ತವೆ, ಅದು ರೆಡಿಮೇಡ್ ಒಂದು ನೆಟ್ಗಳು ಸಿಗ್ತವೆ. ಆ ನೆಟ್ಗಳು ತಂದು ಏನು ಗೊಬ್ಬರ ಅವ್ರದ್ದು ತ್ಯಾಜ್ಯ ಇರ್ತದಲ್ಲ, ಲೇಯರ್ ಬೈ ಲೇಯರ್ ಹುಲ್ಲು ಎಲ್ಲ ಹಾಕಿ ಅದರಲ್ಲಿ ಅವರು ಎರೆಹುಳು ಬಿಟ್ಟು ಗೊಬ್ಬರವನ್ನ ಮಾಡಬಹುದು. ಮತ್ತೆ ಅದರಲ್ಲಿ ಅವರು ಎರೆಹುಳು ಒಂದು ಏನಿದೆ ದ್ರವ ಎರೆಜಲ ಅಂತೀವಿ, ಬಹಳ ಇದು ನೀವು ರೈತರು ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಹೋಗಿ ನಾವೆಲ್ಲ ಕೃಷಿ ಮಾಡಿದ ಅಲ್ಲಿ ಅಥವಾ ಯಾವ್ದೋ ಎಕ್ಸಿಬಿಷನ್ ಆಗ್ತಾವ ನೋಡ್ತೀನಿ, ಬಾಟಲ್ ತುಂಬಿಟ್ಟಿರ್ತಾರೆ ಅದಕ್ಕೆ 500-600 ರೂಪಾಯಿ ಕೊಡ್ತಾರೆ. ಅದನ್ನ ತಾವೇ ಮಾಡಬಹುದು, ತಾವು ಮಾಡೋದು 1-2% ದ್ರವಣ ಮಾಡಿ ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಬೆಳೆ ಲಕ್ಷ್ಯ. ಏನು ನಾವು ಗ್ರೋತ್ ರೆಗ್ಯುಲೇಟರ್ ಅಂತ ಬಳಸ್ತೀವಲ್ಲ, ಇವಾಗ ಪ್ಲಾನಫಿಕ್ಸ್ ಅಂತ ಬಳಸ್ತೀವಿ, ಅಗ್ರಮಾನ್ ಬಹಳಷ್ಟು ಇದಾವೆ ಬಳಸ್ತೀವಿ. ಅದನ್ನ ಬಳಸೋದಕ್ಕಿಂತ ನಾವು ಎರೆ ಜಲ ಬಳಸೋದ್ರೆ ಬಹಳಷ್ಟು ಬೆಳೆ ಉತ್ಕೃಷ್ಟವಾಗಿ ಬರ್ತದೆ. ಇನ್ನೊಮ್ಮೆ ಹೇಳಿ ಡಾಕ್ಟ್ರೆ, ಎರೆ ಜಲ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ. ಈ ಎರೆ ಜಲ ಅಂದ್ರೆ ಏನ್ ಮಾಡಬಹುದು ಅಂದ್ರೆ, ಈಗ ನೋಡಿ ಎರೆಹುಳು ಗೊಬ್ಬರ ಮಾಡಿರ್ತಾರೆ ಅಂತ ಇಟ್ಕೊಂಡ್ರೆ, ಎರೆಹುಳು ಗೊಬ್ಬರವನ್ನ ಒಂದು ಅವರೇ ಒಂದು ದೊಡ್ಡ ಒಂದು ಡ್ರಮ್ ತಗೊಂಡು ಡ್ರಮ್ ಅಲ್ಲಿ ಮಾಡಿರ್ತಾರೆ ಹೇಳ್ಬೇಕಾದ್ರೆ ಡ್ರಮ್ ಅಲ್ಲಿ ತುಂಬಲಿ, ಡ್ರಮ್ ಅಲ್ಲಿ ತುಂಬಿಟ್ಟು ಅದಕ್ಕೆ ಒಂದು ಟ್ಯಾಪ್ ಇರ್ಬೇಕು. ಅದಕ್ಕೆ ಏನಂದ್ರೆ ಎರೆ ಏನಂದ್ರೆ ಒಂದು ಸ್ವಲ್ಪ ನೀರ್ ಹಾಕಿ, ನೀರ್ ಹಾಕಿ ಒಂದ್ 2 ದಿನ ಬಿಟ್ಟು ಆ ಒಂದು ನಲ್ಲಿಯನ್ನ ಓಪನ್ ಮಾಡಿದ್ರೆ ನಿಧಾನ ತೊಟ್ಟಿಕ್ಬೇಕು. ಅದೆಲ್ಲ ಜಲ ಏನಿದೆ ಅದು ಬ್ರೌನ್ ಕಲರ್ ಲಿಕ್ವಿಡ್ ಬರ್ತದೆ, ಅದು ಎರೆ ಜಲ. ಏನು ದೊಡ್ಡದಿಲ್ಲ. ಆ ಎರೆ ಜಲದಲ್ಲಿ ಬಹಳ ಅದೇಳ ಒಳ್ಳೆ ಗೊಬ್ಬರ ಇದಿರ್ತದೆ, ಪೋಷಕಾಂಶ ಇರುತ್ತೆ. ಅದನ್ನ ಹೆಂಗ್ ಬಳಕೆ ಮಾಡಬೇಕು, ಅದನ್ನ ಏನಂದ್ರೆ ಅದನ್ನ ಒಂದು ಬಾಟ್ಲು ಅಥವಾ ಅದ್ರ ತುಂಬಿಟ್ಕೊಳ್ಳೋದು, ಅವರು ಶೇಕಡ ಒಂದು 2-5% ಅಂದ್ರೆ 5 ml ಇದು, ಅದನ್ನ 1 ಲೀಟರ್ ನೀರು ಮಿಕ್ಸ್ ಮಾಡಿ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡಿ, ಬೆಳೆ ಆಗ್ಲಿ ಏನಾದ್ರು ಆಗ್ಲಿ ಅವ್ರು ಸಿಂಪಡಣೆ ಮಾಡ್ತಾ ಇದ್ರೆ ಅದಕ್ಕೆ ಹಣ್ಣುಗಳು ಒಳ್ಳೆ ಹಣ್ಣುಗಳು ದಪ್ಪ ಆಗ್ತವೆ. ನಿಂಬೆಹಣ್ಣು ದಪ್ಪ ಆಗುತ್ತೆ, ಮಾರುಕಟ್ಟೆಯಲ್ಲಿ ಕೂಡ ಸಿಗುತ್ತಾ? ಸಿಗ್ತಾ ಇದೆಯಲ್ಲ ಎರೆ ಜಲ. ಓ ಮಾರು ಸಿಗ್ತಾ ಇದೆ, ಮರ ಸಿಗ್ತಾ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲಿ ಸಿಗ್ತಾ ಇದೆ. ಇದು ಎಲ್ಲ ಬೆಳೆಗೆ ಉಪಯೋಗಿಸಬಹುದಾ? ಯಾವ ಬೆಳೆಗಳನ್ನು ಬಳಸಲಾ? ತೋಟಗಾರಿಕೆ ಬೆಳೆ, ತೋಟಗಾರಿಕೆ ಬೆಳೆ, ತೋಟಗಾರಿಕೆ ಬೆಳೆ ಮತ್ತು ತರಕಾರಿ ಬೆಳೆಗಳಿಗೆ ಬೆಳೆಸೋದ್ರಿಂದ ಬಹಳಷ್ಟು ಒಳ್ಳೇದು, ಅದರಿಂದ ಬಹಳಷ್ಟು ಲಾಭ. ಈ ಅಗ್ರಿಕಲ್ಚರ್ ಬೆಳೆಗಳಿಗಿಂತ ತೋಟಗಾರಿಕೆ ಬೆಳೆಗಳಿಗೆ ರೈತರೆಲ್ಲ ಇವೆಲ್ಲ ಬಹಳಷ್ಟು ಜನ ಬಳಸ್ತಾ ಇದ್ದಾರೆ, ಅದರಿಂದ ಬಳಕೆ ಮಾಡೋದು ಬಹಳ ಒಳ್ಳೇದು. ಇನ್ನು ಉಳಿದಿದ್ದ ಬಗ್ಗೆ ಹೇಳಿ ಡಾಕ್ಟ್ರೆ. ಆಮೇಲೆ ಇನ್ನೊಂದು ಅಂದ್ರೆ ಹಿಂಡಿಗಳು. ಹಿಂಡಿ ಬರ್ತಾವೆ ನಿಮ್ಗೆಲ್ಲ ಗೊತ್ತಿರೋದು, ಏನು ಬೇವಿನ ಹಿಂಡಿ ಇರ್ಬೋದು, ಹಂಗೆ ಹಿಂಡಿ ಇರ್ಬೋದು, ಅಥವಾ ಶೇಂಗಾ ಹಿಂಡಿ, ಸೂರ್ಯಕಾಂತಿ, ಇವೆಲ್ಲ ಹಿಂಡಿಗಳು ಬಹಳ ಸಿಗ್ತವೆ. ಈ ಹಿಂಡಿಗಳನ್ನ ಅವರು ರಾಸುಗಳಿಗೂ ಬೇಕಾದ್ರೆ ಬಳಸಲಿ, ಏನಂದ್ರೆ ಆಹಾರವಾಗಿ ಬಳಸ್ತಾರೆ, ಇಲ್ಲಾಂದ್ರೆ ಈ ಹಿಂಡಿಗಳನ್ನ ಸಹ ನಾವು ಬೆಳೆಗಳಿಗೆ ಹಾಕ್ಬೋದು. ಇದ್ರಲ್ಲಿ ನೀವು ಹೇಳಿದಂಗೆ ಹಾರ್ಟಿಕಲ್ಚರ್ ಕ್ರಾಪ್ಗಳಿಗೆ, ಹಣ್ಣಿನ ಬೆಳೆಗಳಿಗೆ ಈ ಬೇವಿನ ಹಿಂಡಿ ಹಾಕೋದ್ರಿಂದ ಅದ್ರ ಮಣ್ಣಿಲ್ಲದೆ ಬರುವಂತಹ ಬಹಳಷ್ಟು ಕೀಟಗಳೇನಂತ ಕಂಟ್ರೋಲ್ ಮಾಡಬಹುದು. ನೀವು ಹೇಳ್ತೀರಿ ಏನಂದ್ರೆ ರೂಟ್ ಗ್ರಬ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸಗಣಿ ಹುಳ ಆದ್ವಿ, ಆ ಹುಳ ಎಲ್ಲ ಹುಳ ಇರ್ತಾವಲ್ಲ, ನೀವು ಏನು ಬೇವಿನ ಅಥವಾ ಹೊಂಗೆ ಹಿಂಡಿಯನ್ನ ನಾವು ಮಣ್ಣಲ್ಲಿ ಬೆರೆಸ್ಬಿಟ್ರೆ ಬಹಳಷ್ಟು ಕಡಿಮೆ. ಸೊ ಇದನ್ನ ಅವರು ರೈತರು ಉಪಯೋಗ ಮಾಡ್ಕೋಬಹುದು. ಏನಿಲ್ಲ, ಒಂದು ಎಕರೆಗೆ ಒಂದು 300 ಕೆಜಿ ಅಷ್ಟು ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಏನಪ್ಪಾ, ಒಂದೊಂದು ಗಿಡಕ್ಕೆ ಹಾಕೋದ್ರೆ ಒಂದು 5-10 ಕೆಜಿ ಅಷ್ಟು ಚೆನ್ನಾಗಿ ಹಾಕಿ ಮಣ್ಣಿನಲ್ಲಿ ಹಾಕೋದ್ರಿಂದ ಅವ್ರಿಗೆ ಬಹಳಷ್ಟು ಒಳ್ಳೆ ಗೊಬ್ಬರನೂ ಆಯ್ತು, ಅದರಿಂದ ಬಹಳಷ್ಟು ಉಪಯೋಗ ಆಗ್ತದೆ. ಇದಲ್ಲದೆ ಈಗ ಹಸಿರೆಲ್ಲ ಗೊಬ್ಬರ ಇರ್ತದೆ, ಜೈವಿಕ ಗೊಬ್ಬರ ಇರ್ತದೆ, ಅವುಗಳನ್ನ ಹೆಂಗೆ ನಿರ್ವಹಣೆ ಮಾಡೋದು ಡಾಕ್ಟರ್? ಈಗ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಜೈವಿಕ ಗೊಬ್ಬರ ಅಂದ್ರೆ ಏನು ಅಂದ್ರೆ, ಈಗ ಈ ಗೊಬ್ಬರವನ್ನ ಸೂಕ್ಷ್ಮ ಜೀವಿಗಳಿಂದ ತಯಾರು ಮಾಡಿರುವಂತವು ಅಂದ್ರೆ ಇದು ಜೀವ ಇರುವಂತದ್ದು ಅಂತ. ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ಅಜಿಟೋಬ್ಯಾಕ್ಟರು, ಅಜೋಸ್ಪಿರ್ಲಮ್, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ರೈಸೋಬಿಯಮ್, ಇವೆಲ್ಲ ರೈತರಿಗೆಲ್ಲ ರೈಸೋಬಿಯಂ ಅಂತ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ. ಈಗ ನಾನು ಹೇಳ್ತಾ ಇರೋದು ಅಜಿಟೋಬ್ಯಾಕ್ಟರು, ಅಜೋಸ್ಪಿರ್ಲಮ್, ಇವು ಏನಪ್ಪ ಅಂದ್ರೆ ನಾವು ಭತ್ತಕ್ಕೆ ನಾವು ಮಾಡುವಂತ ಇದು ಮಾಡ್ತೀವಿ ಅಷ್ಟೇ. ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಅದೇನಪ್ಪ ಅಂದ್ರೆ, ಆಗ್ಲೇ ಹೇಳ್ದಂಗೆ ರಂಜಕ ಭೂಮಿಗೆ ಹಾಕಿ ಸಿಗೋದಿಲ್ಲ. ಈ ಒಂದು ಶಿಲೀಂಧ್ರವನ್ನು ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ ರಂಜಕ ಏನು ಹಿಡಿದಿಟ್ಕೊಂಡಿರುತ್ತಲ್ಲ ಅದನ್ನ ಬಿಡ್ಗಡೆ. ಇದು ಬಹಳ ಒಳ್ಳೆ. ಈಗ ರೈಸೋ ಇದು ನೆಕ್ಸ್ಟ್ ಏನು ಅಜೋಸ್ಪಿರ್ಲಮ್ ಅಜಿಟೋಬ್ಯಾಕ್ಟರ್ ಏನಿದೆ, ಇದನ್ನ ರೈತರು ಒಂದು 200 ಗ್ರಾಮ್ ಒಂದು ಕೆಜಿ ಬೀಜಕ್ಕೆ, ಜಾಸ್ತಿ ಆದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ. ಭತ್ತಕ್ಕೆ ಇರ್ಬೋದು, ರಾಗಿಗೆ ಇರ್ಬೋದು, ಎಲ್ಲ ಮೆಕ್ಕೆಜೋಳ ಎಲ್ಲಾ ಹುಲ್ಲಿನ ಜಾತಿ ಬೆಳೆಗಳಿಗೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ನಮಗೆ ನೋಡಿ ಒಂದು 20-25 ಸಾರಜನಕವನ್ನ ನಾವು ಉಳಿತಾಯ ಮಾಡಿ. ಇನ್ನೊಂದು ಪದ್ಧತಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಭತ್ತವನ್ನು ನಾಟಿ ಮಾಡ್ಬೇಕಾದ್ರು ಸಹ ಇದನ್ನು ದ್ರಾವಣ ಮಾಡ್ಕೊಂಡು ದ್ರಾವಣದಲ್ಲಿ ಹದ್ದಿ ಅದನ್ನ ನಾವು ನಾಟಿ ಮಾಡೋದ್ರಿಂದ ಸಹ ನಾವು ಬಹಳಷ್ಟು ಉಪಯೋಗ ಪಡಿಬಹುದು. ಅಂದ್ರೆ ಏನು, ಅದೇನು ಮಾಡೋದಿಲ್ಲ, ಮಣ್ಣಿನಲ್ಲಿ ಇರುವಂತ ಏನು ಬೇರ್ಸುತ್ತ ಸಾರಜನಕವನ್ನ ಏನು ಬಿಡುಗಡೆ ಮಾಡ್ತದೆ. ಅವಾಗ ಗಿಡಗಳು ತಗೊಳಕ್ ಬಹಳ ಅನುಕೂಲ. ಆಮೇಲೆ ಇನ್ನೊಂದು ನಿಮ್ಗೆಲ್ಲ ರೈಸೋಬಿಯಂ ಗೊತ್ತೇ ಗೊತ್ತಿದೆ. ಈಗ ದ್ವಿದಳ ಧಾನ್ಯಗಳು ಯಾವ್ದೇ ಇರ್ಬೋದು, ಹೆಸರು, ಉದ್ದು, ಸೋಯಾಬೀನು, ಯಾವ್ದೇ ಇದ್ರು ರೈಸೋಬಿಯಂ ಅನ್ನು ಉಪಯೋಗ ಮಾಡಿದ್ರೆ ಬಿತ್ತಲೇಬಾರ್ದು. ಈಗ ಏನಾಗುತ್ತೆ, ರೈಸೋಬಿಯಂ ನಾವು ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಒಂದು 200 ಗ್ರಾಮ್ ಅಥವಾ ಒಂದು ಇವನ್ ಒಂದು ಕೆಜಿ ಅಷ್ಟು ಮಾಡಿದ್ರೆ ಏನಾಗೋದಿಲ್ಲ, 400 ಗ್ರಾಮ್ ಮಾಡ್ರಿ ಅಥವಾ 1/2 ಕೆಜಿ. ಇದನ್ನ ಬೀಜಲ್ಲಿ ಉಪಚಾರ ಮಾಡಿ ನಂತರ ಬಿತ್ತೋದ್ರಿಂದ ಅದರಿಂದ ಏನು ಮಣ್ಣಿನಲ್ಲಿ ಸಾರಜನಕ ಉತ್ಪತ್ತಿ ಆಗುತ್ತೆ. ಹಿಂಗಂದ್ರೆ ನಾವು ಈ ಒಂದು ಏನು ದ್ವಿದಳ ಧಾನ್ಯ ಇದೆ, ನೀವು ಗಂಟುಗಳು ನೋಡಿದಿರ, ಆ ಗಂಟುಗಳನ್ನ ನೀವು 40-45 ದಿನದಲ್ಲಿ ಆ ಗಂಟುಗಳನ್ನ ಒಂದು ಕತ್ತರಿಸಿ ನೋಡಿದಾಗ ಅದ್ ಹೆಂಗಿರ್ಬೇಕು, ಪಿಂಕ್ ಕಲರ್ ಇರ್ಬೇಕು. ಪಿಂಕ್ ಕಲರ್ ಇಲ್ಲ ಅಂದ್ರೆ ಅದು ಬರೇ ಗಂಟುಗಳು, ಅದರಲ್ಲಿ ಸಾರಜನಕವನ್ನ ಫಿಕ್ಸ್ ಮಾಡೋದು ಶಕ್ತಿ ಇಲ್ಲ, ಅದು ಸಾರಜನಕ ಫ್ಯಾಕ್ಟರಿ ಅಲ್ಲ, ಇದು ಫ್ಯಾಕ್ಟರಿ ಇದ್ದಂಗಿದು. ಈಗ ನಾವು ಅದಕ್ಕೇನಂದ್ರೆ ನಾವು ರೈಸೋಬಿಯನ್ನ ಮಾಡಿದಾಗ ಈ ಒಂದು ಗಂಟುಗಳು ಬಹಳ ಜಾಸ್ತಿ ಆಗ್ತವೆ, ಎಲ್ಲ ಪಿಂಕ್ ಕಲರ್ ಇರ್ತವೆ, ಅವಾಗ ನಿಮ್ಗೆ ಸಾರಜನಕ ಶೇಖರಣೆ ಆಗುತ್ತೆ. ಅದರಿಂದ ಇದನ್ನ ರೈಸೋಬಿಯಂ ಅನ್ನ ಮಾಡೋದು ರೈತರು ಯಾವಾಗೂ ಮರಿಬಾರ್ದು. ಇನ್ನೊಂದು ಡಾಕ್ಟರ್ ಎಸ್ ಬಸವಣ್ಣ ಅವರೇ, ಈಗ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಾರಲ್ಲ, ಅದನ್ನ ಹೆಂಗ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಈಗ ಭತ್ತ ನಮ್ದು ಮುಖ್ಯ ಬೆಳೆ ಅಲ್ಲ. ಹೌದು, ಈಗ ಏನಿಲ್ಲ, ಈಗೆಲ್ಲ ನಾನು ಏನ್ ಹೇಳದೆ ಅದನ್ನೇ ಒಂದು ರೀತಿಯಲ್ಲಿ ಕ್ರೋಢೀಕರಿಸಿ ಹೇಳದಷ್ಟೇ. ಇದು ಈಗ ನೋಡಿ, ಇದು ಹೇಳ್ತಾ ಹೋಗ್ತೀನಿ, ಈಗ ಸೀದಾ ಅಷ್ಟೇ ಎಲ್ಲ ಮಾಡಿದ್ದು ಮತ್ತೆ ರಿವಿಷನ್ ಮಾಡ್ದಂಗೆ. ಇದು ಈಗ ನೋಡ್ರಿ, ಈಗ ಭತ್ತವನ್ನ ನಾವು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ, ಎಷ್ಟಪ್ಪ ಅಂದ್ರೆ ನಾವು ಶಿಫಾರಸು ಮಾಡಿದ್ದು ಈಗ 4 ಟನ್ ಒಂದು ಎಕರೆಗೆ ಅಂತಾರೆ. ಇದನ್ನ 15 ದಿನ ಮುಂಚಿತವಾಗಿ ಅವಶ್ಯ ಹಾಕ್ಬೇಕು. ಯಾವತ್ತು ನಾಟಿ ಮಾಡೋ ಸಮಯದಲ್ಲಿ ಹಾಕಿದ್ರೆ ನಿಮ್ಗೆಲ್ಲ ಗೊತ್ತಿರೋದು ಭತ್ತ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದ್ಬಿಡುತ್ತೆ. 15 ದಿನ ಮುಂಚೆ ಹಾಕ್ಬೇಕು, ಮಣ್ಣಿನಲ್ಲಿ ಸೇರಿಸಬೇಕು. ನಂತರ ಏನು, ನಾನು ಆಗ್ಲೇ ಹೇಳ್ದಂಗೆ ಅಜಿಟೋಬ್ಯಾಕ್ಟರು, ಅಜೋಸ್ಪಿರ್ಲಮು, ಇದನ್ನ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿ ನಾವು ನಾಟಿ ಮಾಡಾದ್ಮೇಲೆ ಇದಕ್ಕೆ ಶಿಫಾರಸು ಮಾಡಿದ ಗೊಬ್ಬರ ಏನಿದೆ, ಸಾಮಾನ್ಯವಾಗಿ ಇಲ್ಲಿ ಏರಿಯಾಗಳಿಗೆ 60-30 ಸಾರಜನಕ ರಂಜಕ ಪೊಟ್ಯಾಷ್ ಇದನ್ನ ಶಿಫಾರಸು ಮಾಡಿದ್ದಾರೆ. ಇದರಲ್ಲಿ ರಂಜಕ ಮತ್ತು ಪೊಟ್ಯಾಷ್ ಅನ್ನು ಬಿತ್ತ ಸಮಯದಲ್ಲಿ ಕೊಟ್ಬಿಡ್ಬೇಕು, ಯಾಕಂದ್ರೆ ಮಣ್ಣಿಂದ ಅದು ಹಾಳಾಗೋದಿಲ್ಲ, ಅದು ನಿಧಾನವಾಗಿ ಬೆಳೆಗಳಿಗೆ ಸಿಗುತ್ತೆ. ಈ ಸಾರಜನಕ ಏನಿದೆ ಇದನ್ನ ಇದರಲ್ಲಿ 50% ಅಂದ್ರೆ 60 ಏನು ಸಾರಜನಕ ಹೇಳಿದೆ, ಅರ್ಧ ಭಾಗ 30 ಕೆಜಿ ಸಾರಜನಕವನ್ನ ಬಿತ್ತೋ ಸಮಯದಲ್ಲಿ ಅಥವಾ ನಾಟಿ ಮಾಡೋ ಸಮಯದಲ್ಲಿ ಕೊಡ್ಬೇಕು, ನಾಟಿ ಮಾಡಬೇಕು ಕೊಡ್ಬೇಕು. ಇನ್ನ 30 ಏನಿದೆ ಅದನ್ನ 2 ಕಂತಲ್ಲಿ 25%, 25% ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ 15 ಕೆಜಿ ಇದ್ರೆ ಒಂದು 30 ಕೆಜಿಗೆ ಅಷ್ಟು ಯೂರಿಯಾ ಆಗುತ್ತೆ. ಆ ಯೂರಿಯಾವನ್ನ ಯಾವಾಗ ಹಾಕ್ಬೇಕು, 2 ಕಂತಲ್ಲಿ ಯಾವಾಗ ಹಾಕ್ಬೇಕು ಅಂದ್ರೆ ಒಂದು ತಂಡೆ ಹೊಡೆಯ ಸಮಯ, ಯಾವ ತಂಡೆ ಹೊಡೆಯೋದು 25-30 ದಿನ ಹಾಕ್ಬೇಕು. ನೆಕ್ಸ್ಟ್ ಏನು ಅಂದ್ರೆ 50-55 ದಿನ. ಇವಾಗ ಅವಾಗ ಏನು ಅಂದ್ರೆ ನಮ್ಗೆ ಈ ಒಂದು ತೆನೆ ಉದಯಿಸುವ ಅಂತ ಅಂತೀವಿ ನಾವು, ಅದು ಬಹಳ ಮುಖ್ಯ. ಅವಾಗ ನಾವು ಒಂದು 25 ಶೇಕಡಾ ಒಡೆ, ಇನ್ನು ಒಡೆ ಕಾಣದಲ್ಲ, ಅದು ಒಡೆ ಉದಯಿಸುವ ಅಂತ ಉಳಿಯದೆ ಒಂದೊಂದ್ ಕಡೆ ಅಂತಾರೆ. ಈಗ ಭತ್ತ ಅದು ಸುಳಿ ಬಂದು ಮತ್ತೆ ಅದು ಒಳಗಡೆ ತೆನೆ ಕಟ್ಟಿ ಅದು ಒಡೆದಕ್ಕೆ ಹೊಡೆ ಬಂತು ಅಂತ, ಅದು ಹೊಡೆ ಬಂತು. ಏನಪ್ಪಾ ಅಂದ್ರೆ ಈ ಒಂದು 50 ದಿನದಲ್ಲಿ ಒಂದು ಭತ್ತ ಒಂದು ಇಲಕನ್ನ ತಗೊಂಡು ಅದು ಸುಲಿದು ಬಡ್ಡೆನ ಸುಲಿದು ನೋಡಿದಾಗ ಸಣ್ಣದಾದ ಒಂದು ತೆನೆ ಇರ್ತವೆ. ಆ ತೆನೆ ಸಮಯದಲ್ಲೇನೆ ಅದು ಅಲ್ಲಿಂತಾನೆ, ಹೌದು, ಅದು ಎಷ್ಟು ಕಾಳಿರ್ಬೇಕು ಎಂತ ಇದಾವೆ ಎಲ್ಲ ಅದು ಅವಾಗ ತೀರ್ಮಾನ ಆಗೋದು. ಆ ಸಮಯದಲ್ಲಿ ಅದಕ್ಕೆ ಯಾವತ್ತೂ ಈ ಒಂದು ಪೋಷಕಾಂಶದ ಕೊರತೆ ಆಗ್ಬಾರ್ದು. ಕಾಳು ಕಡಿಮೆ ಆಗ್ತವೆ, ಜೋಳ ಜೊಳ್ಳಾಗ್ತವೆ, ಜೊಳ್ಳು ಬಂದಿರುತ್ತೆ. ಏನಾಗುತ್ತೆ, ನೀವು ಯಾವಾಗ ಕಟ್ಟಿರಲ್ಲ, ನಾವು ಯಾವ್ದಂತ ಇಷ್ಟು ಒಂದು 500 ಕಾಳಾಗ್ಬೇಕು ಅಂತ ಡಿಸೈಡ್ ಆಗಿರುತ್ತೆ ಇಟ್ಕೊಳ್ರಿ. ಇವ್ ನಾವು ಸಾರ್ವಜನಿಕ ಕೊರತೆ ಆಯ್ತು ಅಂದ್ರೆ 500 ಕಾಳ ಮೇಲ್ಗಡೆ ಕಾಣುತ್ತೆ, ಅದ ಕಾಳುಗಳು ಜೊಳ್ಳಾಗ್ಬಿಡ್ತವೆ. ಅದರಿಂದ ನಾವು ಆ ರೀತಿ ನಾವು ಸರಿಯಾಗಿ ಪ್ರಮಾಣದಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ದಂಗೆ ಬೇರೆ ಕೂರಿಗೆ ಭತ್ತ ಅಂತ ಇಟ್ಕೊಳ್ಳಿ. ಈಗ ಕೂರಿಗೆ ಭತ್ತ ಬಹಳಷ್ಟು ಶುರು ಮಾಡಿದಾರಲ್ಲ, ಈವಾಗ ಯಾವ ರೀತಿ ಕೊಡ್ಬೇಕು ಅಂತ ನೋಡ ಹೇಳೋಣ. ಈಗೇನು 60-30-30 ಏನ್ ಗೊಬ್ಬರ ಇದೆ ಅದೇ ಶಿಫಾರಸು, ಅದರಿಂದ ಯಾವ್ದು ಹೆಚ್ಚು ಕಡಿಮೆ ಆಗೋದಿಲ್ಲ. ಆದ್ರೆ ಏನು ಸಾರಜನಕ ಇದೆ, ಇದನ್ನ 4 ಕಂತಲ್ಲಿ ಕೊಡ್ಬೇಕು. ಪ್ರತಿ ಸಾರಿ 25%. ಹೇಗಪ್ಪ ಅಂದ್ರೆ ಬಿತ್ತೋ ಟೈಮಲ್ಲಿ 25%, ನಂತರ ಅದು 25 ದಿನ ಆದ್ಮೇಲೆ, 50 ದಿನ ಆದ್ಮೇಲೆ, 75 ದಿನ ಆದ್ಮೇಲೆ ಈ ತರ ಕೊಡ್ಬೇಕು. ಈ ರೀತಿ ಕೊಡ್ಬೇಕು, ಇದು ಅಂದ್ರೆ 4 ಸಾರಿ ಕೊಡ್ಬೇಕಾಗ್ತದೆ. ಈ ರೀತಿ ಮಾಡ್ಬೇಕು. ಇದು ಭತ್ತದಲ್ಲಿ ಮಾಡಬೇಕಾದಂತ ಒಂದು ವಿಚಾರ. ಇನ್ನು ಕೆಲವು ವಿಚಾರ ನಾನು ಹೇಳ್ದಂಗೆ ಒಂದು ಹೇಳ್ಬೇಕು ಅಂದ್ರೆ ಒಂದು ಒಂದು ಸ್ಪ್ಲಿಟ್ ಅಪ್ಲಿಕೇಶನ್ ಅಂದ್ರೆ ಕಂತುಗಳ ಮುಖಾಂತರ ಕೊಡ್ಬೇಕು ಅಂತ ಹೇಳಿದೆ. ಎರಡನೇದು ಇನ್ನೊಂದು ಸಾರಜನಕ ಗೋಲಿ ಅಂತ ಸಿಗ್ತವೆ, ಏನಪ್ಪ ಅದು 1 ಅಥವಾ 2 ಗ್ರಾಮ್ ಗೋಲಿಗಳು ಅಂದ್ರೆ ರೌಂಡ್ ಯೂರಿಯಾ ನಮ್ಗೆ ಸಣ್ಣ ಸಣ್ಣ ಇರ್ತಾವಲ್ಲ, ದಪ್ಪ ಇರ್ತವೆ. ಇಂತಹ ಒಂದು ಸಾಲ ನಾವು ತಂದು ಏನ್ ಮಾಡ್ಬೇಕು ಅಂದ್ರೆ ನೀವು ಭತ್ತದ ಒಂದು ಸಾಲುಗಳು ಇರ್ತಾವಲ್ಲ, ಸಾಲುಗಳ ಮಧ್ಯ 4 ಗಿಡಗಳ ಮಧ್ಯ ಮಣ್ಣು ಒಳಗಡೆ ಕೊಡೋದು, ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 4-5 ಇಂಚ್ ಒಳಗಡೆ ಒಳಗಡೆ ಕೂಡ. ಅವಾಗ ಏನಾಗುತ್ತೆ ಅಂದ್ರೆ ನಿಧಾನವಾಗಿ ಕರಗ್ತಾ ಇರ್ತದ್ದು ಸದುಪಯೋಗ ಆಗುತ್ತೆ. ಯಾಕಂದ್ರೆ ಇದು ಯಾಕೆ ಸಾರ್ವಜನಿಕ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಾಕಿದ ಸಾರ್ವಜನಿಕದಲ್ಲಿ ಕೇವಲ 40-50% ಅಷ್ಟೇ ಸಿಗೋದು, ಮಿಕ್ಕಿದೆಲ್ಲ ಪೋಲಾಗುತ್ತೆ. ಅಂದ್ರೆ ಅರ್ಧಕ್ಕರ್ಧ ಪೋಲಾಗಿ ಹೋಗುತ್ತೆ, ಪೋಲಾಗ ತಪ್ಪಿಸೋದು ಹೇಗೆ ಅನ್ನೋದು ಇದೆಲ್ಲ ವಿಚಾರ. ಇನ್ನೊಂದೇನು ಅಂದ್ರೆ ನಮ್ಗೆ ಸಲ್ಫರ್ ಕೋಟೆಡ್ ಯೂರಿಯಾ ಅಂತ ಸಿಗುತ್ತೆ, ಅದನ್ನ ಹಾಕಬಹುದು. ಇನ್ನೊಂದು ಈಗೆಲ್ಲ ನಮ್ಗೆ ನೀಮ್ ಕೋಟೆಡ್ ಯೂರಿಯಾ ಅಂತ ಬಂತು, ಈಗೆಲ್ಲ ನಿಮ್ ನೋಡಿದಾಗ ಮಾರ್ಕೆಟ್ ಅಲ್ಲಿ ರೈತರು ಮಾಡೋದಿಲ್ಲ ಅನ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗಕ್ಕೆ ಶುರುವಾಗಿದೆ. ಈಗ ಏನಿಲ್ಲ ಅದು, ನಮ್ಗೆ ಏನದು ಬೇವ್ ಸಿಗುತ್ತಲ್ಲ, ಬೇವಿನ ಪುಡಿ ಬರ್ತದಲ್ಲ, ಅಥವಾ ಬೇವಿನ ಎಣ್ಣೆ ಬರುತ್ತೆ ನೋಡ್ರಿ, ಆ ಬೇವಿನ ಎಣ್ಣೆಯನ್ನ ಯೂರಿಯಾ ದೊರೆ ಮಿಕ್ಸ್ ಮಾಡ್ಬಿಟ್ಟು ಹಾಕೋದ್ರಿಂದ ನಮ್ಗೆ ಅವಾಗ ಏನಾಗುತ್ತೆ ಅಂದ್ರೆ ಯೂರಿಯಾ ನಿಧಾನವಾಗಿ ರಿಲೀಸ್ ಆಗುತ್ತೆ, ಅಂದ್ರೆ ಸಾರ್ವಜನಿಕ ನಿಧಾನವಾಗಿ ರಿಲೀಸ್ ಆಗೋದ್ರಿಂದ ಅದಕ್ಕೆ ಬಹಳಷ್ಟು ಉಪಯೋಗ ಸಿಗುತ್ತೆ. ಇದೊಂದು. ನೆಕ್ಸ್ಟ್ ಇನ್ನೊಂದೇನಂದ್ರೆ ಯೂರಿಯಾ ಕೂಡ ನೈಸರ್ಗಿಕ ಆದಂಗೆ ಆಗುತ್ತೆ. ಹೌದೌದು. ಇನ್ನೊಂದು ಅಂದ್ರೆ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ರೈತರಿಗೆ ಡಿಫಿಷಿಯನ್ಸಿ ಕಾಣ್ತವೆ, ಯೆಲ್ಲೋಯಿಂಗ್ ಕಾಣ್ತವೆ, ಅಂತ ಸಮಯದಲ್ಲಿ ನಾವು ಮಣ್ಣಿಗೆ ಹಾಕ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹೌದು. ಅದರಲ್ಲೂ ನಾವು ಯಾವಾಗ ನಾವು DSR ಅಂದ್ರೆ ಕೂರಿಗೆ ಭತ್ತ ಮಾಡಿರ್ತೀವಲ್ಲ, ಅವಾಗ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ಅವರು ಸಿಂಪರಣೆ ಮಾತ್ರ ಮಾಡಬಹುದು. ಹೆಂಗೆ ಅಂದ್ರೆ 2% ಯೂರಿಯಾ ಸಿಂಪರಣೆ ಮಾಡಬಹುದು, ಇಲ್ಲ 2% DAP ಮಾಡಬಹುದು, ಇಲ್ಲಾಂದ್ರೆ 99 ಸಿಗುತ್ತೆ, 99 ರೆಡಿಮೇಡ್, ಅದು ಸಿಂಪರಣೆ ಮಾಡಕ್ಕೆ ಬಹಳ ಚೀಪ್ ಅದು, 19-19-19 ಅನ್ನೋದು ಸಿಗ್ತದೆ. ಇದನ್ನ 1 ಕೆಜಿ 1 ಎಕರೆಗೆ ಅಂದ್ರೆ 1 ಕೆಜಿಯನ್ನ 200 ಲೀಟರ್ ಮಿಕ್ಸ್ ಮಾಡಿ ಏನಾದ್ರೂ ಸ್ವಲ್ಪ ಹಳದಿ ಕಂಡ್ರೆ ಅದಕ್ಕೆ ಸಿಂಪರಣೆ ಮಾಡೋದು. ಈಗ ಕೆಲವು ಇನ್ನು ಆಧುನಿಕ ಪದ್ಧತಿಗಳು ಏನಪ್ಪಾ ಅಂದ್ರೆ ಈಗ ಎಲೆ ಬಣ್ಣ ಚಾಟ್ ಸಿಗ್ತಾ ಇದೆ, ಚಾಟ್ ಅದರಲ್ಲಿ ಒಂದು 6 ಅಥವಾ 7 ಬಣ್ಣಗಳಿರ್ತವೆ, ಆ ಬಣ್ಣಗಳನ್ನ ನಾವು ನೋಡ್ಕೊಳ್ಳೋದು. ಆ ಬಣ್ಣಗಳು ನಮ್ಗೆ ಏನಪ್ಪಾ ಅಂದ್ರೆ ನಮಗೆ ಭತ್ತಕ್ಕೆ 5 ಇರಬೇಕು ಅಂತ ನಮ್ಗೆ ಶಿಫಾರಸು ಮಾಡಿದ್ದಾರೆ. ಏನಂದ್ರೆ ಮೇಲ್ಗಡೆ ಭತ್ತದ ಏನಿದೆ ಮೇಲ್ಗಡೆಯಿಂದ ನೋಡ್ಕೊಂಡ್ರೆ ಫುಲ್ಲಿ ಓಪನ್ ಲೀವ್ಸ್ ಅಂದ್ರೆ ಫುಲ್ ಓಪನ್ ಆಗಿರೋ ಅಲ್ಲಲ್ಲೇ ನಾವು ತಗೊಂಡು ಅದನ್ನ ನಾವು ನೋಡಿದಾಗ ಅದನ್ನ ಚಾರ್ಟ್ ಅನ್ನ ಕಂಪೇರ್ ಮಾಡಬೇಕು. 5 ಬರಬೇಕು. ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ನಾವು ಗೊಬ್ಬರವನ್ನು ಎಷ್ಟಪ್ಪ ಒಂದು 10-15 ಕೆಜಿ ಗೊಬ್ಬರವನ್ನು ಕೊಡೋದು. ಬಹಳ ಕಡಿಮೆ ಬಂತು ಅಂದ್ರೆ ಜಾಸ್ತಿ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಡೋದು. ಅಂದ್ರೆ ಈಗ ಮಾಡೋದ್ರೆ ಇಲ್ಲಪ್ಪ 5 ಬಂತು ಗೊಬ್ಬರ ಕೊಡೋದು ಬೇಡ ಅಂದ್ರೆ ಭೂಮಿ ಮೇಲೆ ಸಫಿಷಿಯಂಟ್ ಗೊಬ್ಬರ ಇದೆ ಅಂತ ಅರ್ಥ. ಹೀಗೆ ಮಾಡೋದ್ರಿಂದ ಅವರು ಸಾರ್ವಜನಿಕ ಗೊಬ್ಬರವನ್ನು ಉಳಿತಾಯ ಮಾಡಿ. ಇದೊಂದು ಪದ್ಧತಿ. ನೆಕ್ಸ್ಟ್ ಮಣ್ಣಿನ ಪರೀಕ್ಷೆ ಆಧಾರ. ಈಗ ಎಲ್ಲಾ ಮಣ್ಣುಗಳು ಪರೀಕ್ಷೆಯನ್ನು ಮಾಡ್ತಾ ಇದೆ. ಈಗ ನಮ್ಗೆಲ್ಲ ಗೊತ್ತಿದೆ ಸಾರ್ವಜನಿಕದ ಎಷ್ಟಿರಬೇಕು ಅಂದ್ರೆ 250-500 ಇರಬೇಕು ಸಾರ್ವಜನಿಕ ಅಂದ್ರೆ ಕೆಜಿ ಪರ್ ಹೆಕ್ಟೇರ್ ಇರಬೇಕು ಅಂತ ಇದೆ. 250 ಕಡಿಮೆ ಇದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಶಿಫಾರಸು ಮಾಡಿದ್ದಕ್ಕಿಂತ 25% ಜಾಸ್ತಿ ಕೊಡ್ಬೇಕು ಅಂತ ಭೂಮಿಗಳಿಗೆ. ಇಲ್ಲ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, 500 ಕೆಜಿ ಪರ್ ಎಕರ್ ಜಾಸ್ತಿ ಇತ್ತು ಅಂದ್ರೆ ಏನ್ ಮಾಡ್ಬೇಕು, 25% ಕಡಿಮೆ ಕೊಡ್ರಿ, 25 ಉಳಿತಾಯ ಮಾಡ್ದಂಗೆ. ಇದೇ ರೀತಿ ರಂಜಕನು ಅಷ್ಟೇ, ರಂಜಕ ನಮ್ಗೆ 10-25 ಕೆಜಿ ನಾರ್ಮಲ್, ಕಡಿಮೆ ಇದ್ರೆ ನಾವು ಉಳಿತಾಯ ಮಾಡೋ ಹಾಕಿ ಜಾಸ್ತಿ ಹಾಕ್ಬೇಕು, 10-25% ಜಾಸ್ತಿ ಹಾಕ್ಬೇಕು, ಜಾಸ್ತಿ ಇದ್ರೆ ಕಡಿಮೆ ಮಾಡೋದು. ಈ ತರ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ತಮ್ಗೆ ಸಮಗ್ರ ಈ ಭತ್ತದಲ್ಲಿ ಸಮಗ್ರ ನಿರ್ವಹಣೆ ಮಾಡ್ಕೊಂಡಂಗ ಆಗುತ್ತೆ. ಇದಲ್ಲದೆ ಈಗ ಸಾಮಾನ್ಯವಾಗಿ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಸಮಗ್ರ ನಿರ್ವಹಣೆ ಅಂದ್ರೆ ಡಾಕ್ಟರ್ ಒಂದೊಂದ್ ಮಾತಲ್ಲಿ ಹೇಳ್ಬಿಡಿ. ಈಗ ಒಂದೇ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈಗ ಎಲ್ಲ ಅಷ್ಟೇನೆ, ಎಲ್ಲ ಬೇರೆ ಬೆಳೆಗಳ ಬಗ್ಗೆ ಹೇಳಿಲ್ಲ, ರೈತರುಗಳು ಏನೋ ಡೌಟ್ ಇದ್ರೆ ಕೇಳಲಿ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಏನು ಶಿಫಾರಸು ಮಾಡಿರ್ತೀವಿ ಅದ್ರಲ್ಲಿ ರಂಜಕ ಮತ್ತು ಪೊಟ್ಯಾಷನ್ನ ಬಿತ್ತೋ ಸಮಯದಲ್ಲಿ ಕೊಡಬೇಕು, ಮತ್ತೆ 50% ಏನ್ ಗೊಬ್ಬರ ಇದೆ ಬಿತ್ತೋ ಟೈಮಲ್ಲಿ ಕೊಡಬೇಕು, ಇನ್ ಮಿಕ್ಕಿದ ಗೊಬ್ಬರವನ್ನ ನಂತರ ಕೊಡಬೇಕು. ಬೋರಾನು ಕೂಡ ಕೆಲವೊಂದ್ ಸಾರಿ ಉಪಯೋಗಿಸ್ತಾರಲ್ಲ, ಯಾಕಂದ್ರೆ ಇಳುವರಿ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಹೌದು ನಿಮ್ದು ಕಾಳು ಚೆನ್ನಾಗಿ ಕಟ್ಟುತ್ತೆ ಅಂತಾರೆ. ಹೌದು ಅದಕ್ಕೆ ಬರ್ತೀನಿ. ಏನಾಗುತ್ತೆ ಊಟದಲ್ಲಿ ಉಪ್ಪಿದ್ದಂಗಂತೆ ಬೋರಾನು. ಬೋರಾನ್ ಏನಾಗುತ್ತೆ, ಈಗ ನಾವು ಸೂರ್ಯಕಾಂತಿ ಬೆಳೆ ಹೇಳ್ತೀವಿ, ಸೂರ್ಯಕಾಂತಿಗೆ ನಾವು ಬೋರಾನ್ ಹಾಕೋದ್ರಿಂದ ಕಾಳು ಚೆನ್ನಾಗಿ ಕಟ್ಟುತ್ತೆ, ಅದರಿಂದ ಬೋರಾನ್ ಸಿಂಪರಣೆ ಮಾಡಬಹುದು. ಅಥವಾ ಅದನ್ನ ನಾವು ಏನ್ ಹೆಡ್ ಬರ್ತದಲ್ಲ ತೆನೆ ಬರ್ತದೆ ತನೆಗೂ ಅದು ಊಟಮಲ್ಲಿ ಅದನ್ನ ಹಾಕಬಹುದು. ಒಂದು ಸೆಕೆಂಡ್ ಏನಂದ್ರೆ ಈ ಒಂದು ಎಣ್ಣೆ ಕಾಳು ಎಲ್ಲ ಬೆಳೆಗಳಿಗೆ ಸಲ್ಫರ್ ಅನ್ನ ಸಿಂಪರಣೆ ಮಾಡೋದು ಅಥವಾ ಸಲ್ಫರ್ ಅನ್ನ ಭೂಮಿ ಕೊಡೋದು ಬಹಳ ಒಳ್ಳೇದು. ಸಲ್ಫರ್ ಕೂಡ, ಸಲ್ಫರ್ ಕೊಡಬೇಕು. ಯಾವ ಎಣ್ಣೆ ಕಾಳು ಬೆಳೆಗಳು ನಾನು ಹೇಳ್ತೀನಿ, ಈಗ ಶೇಂಗಾ ಐತೆ ಕೊಡ್ಬೇಕು. ಆಮೇಲೆ ಇಂತ ನೋಡ್ಬೇಕು. ಆಮೇಲೆ ಇನ್ನೊಂದು, ರೈತರು ಸ್ವಲ್ಪ ಏನು ಈಗ ಡಿಫಿಷಿಯನ್ಸಿ ಸಿಂಪ್ಟಮ್ ಅಂತೇಳಿ ಕೊರತೆಯನ್ನ ಸ್ವಲ್ಪ ತಿಳ್ಕೊಬೇಕು. ಈಗೆಲ್ಲ ತಿಳ್ಕೊಂತ ಇದಾರೆ. ಅದಕ್ಕೆ ಒಂದು ಸೂತ್ರ ಹೇಳ್ತೀನಿ ಕೇಳ್ರಿ. ಈಗ ಸಾರ್ವಜನಿಕ ಕೊರತೆ ಇದ್ರೆ ಏನಾಗುತ್ತೆ, ಓಲ್ಡ್ ಲೀವ್ಸ್ ಅಂದ್ರೆ ಕೆಳಗಡೆ ಇರುತ್ತೆ, ಅವು ಎಲ್ಲೋಯಿಂಗ್ ಬರ್ತವೆ. ರಂಜಕ ಇದ್ರೆ ಏನಾಗುತ್ತೆ, ಪರ್ಪಲ್ ಕಲರ್ ನೇರಳೆ ಬಣ್ಣ ಬರ್ತದೆ. ಪೊಟ್ಯಾಶ್ ಇದ್ರೂ ಅದು ಸ್ವಲ್ಪ ಎಲ್ಲೋಯಿಂಗ್ ಬರುತ್ತೆ. ಅಂದ್ರೆ ಸಾರ್ವಜನಿಕ ಅದಕ್ಕೂ ಸ್ವಲ್ಪ ವ್ಯತ್ಯಾಸ. ನಿಮ್ ಬೆಳೆ ನೀವು ಗುರುತ ಮಾಡ್ಕೋ. ಈಗ ಯೆಲ್ಲೋ ಕಲರ್ ಬಂದ್ರೆ ಡಿಫಿಷಿಯನ್ಸಿ. ಹೌದು, ಅಂದ್ರೆ ಓಲ್ಡರ್ ಲೀವ್ಸ್ ಅಲ್ಲಿ ಬಂತು ಅಂದ್ರೆ ಸಾರ್ವಜನಿಕದ ಸಾರ್ವಜನಿಕ ಡಿಫಿಷಿಯನ್ಸಿ ಇದೆ, ತಿಳ್ಕೊಬೇಕು ನಾವು. ಹಾಗೇನ್ ಮಾಡ್ಬೇಕು, ಸಾರ್ವಜನಿಕವನ್ನ ನೀವು ಕೊಡಬೇಕು. ಅವಾಗ ಮಣ್ಣಿ ಏನಾಗುತ್ತೆ, ಮಣ್ಣಿ ಕೊಡೋದು ಲೇಟ್ ಆಗ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ನಾ ಆಗ್ಲೇ ಹೇಳ್ದಂಗೆ ಸಿಂಪಡಣೆ ಮಾಡ್ಬೇಕು. ಪರ್ಪಲ್ ಕಲರ್ ಬಂದ್ರೆ, ಪರ್ಪಲ್ ಕಲರ್ ಬಂದ್ರೆ ಇದೇನು, ನಾವು ಡಿಎಪಿ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡ್ಬೇಕು. ಇದೇ ರೀತಿ ಕೆಲವು ಸಾರಿ ನಾವು ತುದಿಲಿ ಏನ್ ಬರ್ತದೆ, ಬೆಳ್ ಬೆಳಗಾಗುತ್ತೆ. ಅವಾಗ ಏನರ್ಥ, ಕಬ್ಬಿಣದ ಕೊರತೆ. ಕಬ್ಬಿಣದ ಕೊರತೆ, ನೀವು ಕಬ್ಬಿಣದ ಕೊರತೆ. ಕಬ್ಬಿಣ ಮೈಕ್ರೋ ನ್ಯೂಟ್ರಿಯಂಟ್ಸ್ ಮಿಕ್ಸ್ಚರ್ ಸಿಗುತ್ತೆ, ತಂದು ಶೇಕಡ 0.5% ಕಬ್ಬಿಣ ಒಂದು ಸಿಂಪಡಣೆ ಮಾಡಬಹುದು. ನೀರ್ ಜೊತೆಗಾದ್ರೂ ನೀರ್ ಜೊತೆಗೆ ಸಿಂಪಡಣೆ ಮಾಡಬಹುದು. ಮಾಡಬಹುದು, ಬುಡದಲ್ಲೂ ಹಾಕಬಹುದು. ಬುಡದಲ್ಲಿ ಹಾಕೋದಂದ್ರೆ ಏನಂದ್ರೆ, ಯಾವತ್ತು ನಮಗೆ ಡಿಫಿಷಿಯನ್ಸಿ ಬಂದಾಗ ಸಿಂಪಡಣೆ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ ಅವಾಗ ಏನಂದ್ರೆ, ನಾವು ಡಾಕ್ಟರ್ ಇಮ್ಮಿಡಿಯೇಟ್ ಅದಕ್ಕೆ ಕೊಡಬೇಕಾಗ್ತದೆ, ಅದರಿಂದ ಸಿಂಪಡಣೆ ಮಾಡೋದು. ಇನ್ನೊಂದು ವಿಚಾರ, ಭತ್ತದಲ್ಲಿ ಜಿಂಕ್ ಡಿಫಿಷಿಯನ್ಸಿ ಜಾಸ್ತಿ ಬರ್ತದೆ. ಜಿಂಕ್ ಅದಕ್ಕೆ ಏನು ಅಂದ್ರೆ, ಈಗ ಭೂಮಿಲಿ ಇರ್ಲಿ ಬಿಡ್ಲಿ ಅಂದ್ರೆ ಎಲ್ಲದಕ್ಕೂ ಬೇಕೇ ಬೇಕಾಗಿದೆ. ರೈತರು ಕೊಟ್ಟೆ ಬಿಡಬೇಕು, ಕೊಟ್ಟೆ ಬಿಡಬೇಕು. 10 kg 1 ಎಕರೆಗೆ ಬಿತ್ತೋ ಟೈಮಲ್ಲಿ ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, ಕೊಟ್ಟೆ ಕೊಡಬೇಕು. ಅವಶ್ಯಕವಾಗಿ ಕೊಡ್ರಿ. ನಿಮ್ ಕಾಳು ಚಲೋ ಕಟ್ಟೆ ಚಲೋ ಬರ್ತದೆ, ಬೆಳೆ ಚಲೋ ಬರ್ತದೆ. ಅಷ್ಟೇ ಅಲ್ಲದಲ್ಲಿ ಇನ್ನೊಂದು, ಅದು ಕೆಲವು ಕೈರ್ ಡಿಸೀಸ್ ಅಂತ ಒಂದು ರೋಗ ರೋಗ ಬರ್ತದೆ. ಅದು ಅದೇನಪ್ಪ, ನಾವ್ ಏನೇನೋ ಸಿಂಪಡಣೆ ಮಾಡ್ತೀವಿ, ಹೋಗಲ್ಲ, ಅದು ಬರೋದು ಜಿಂಕ್ ಇಂದ. ಇದನ್ನು ತಿಳ್ಕೊಬೇಕು. ಅಂದ್ರೆ ರೈತರು ಏನಾವಂದ್ರೆ, ಈ ರೀತಿ ಅವು ಏನು ಪೋಷಕಾಂಶಗಳಿಂದ ಏನ್ ಕೊರತೆ ಅಂದ್ರೆ, ಯಾವ ರೀತಿ ಗಿಡ ಕಾಣುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ. ಅಂದ್ರೆ ಏನು ಅಂದ್ರೆ, ಆಕಳುಗಳು ಮನೆ ಮಕ್ಕಳುಗಳಿಗೆ ನಾವು ಯಾವ ರೀತಿ ಹತ್ರ ಇರ್ತೀವಿ, ಅದೇ ರೀತಿ ನಾವು ಬೆಳೆಗಳ ಜೊತೆ ಫ್ರೆಂಡ್ಶಿಪ್ ಅಂದ್ರೆ ಸ್ನೇಹಿತ ಬೆಳೆಸ್ಕೋಬೇಕು. ಮಣ್ಣನ್ನು ಕೂಡ ನೀವು ಆಗಾಗ ಪರೀಕ್ಷೆ ಮಾಡಿದ್ರು ಕೂಡ ಕೆಲಸ ನೆರವೇರುತ್ತೆ. ಮಣ್ಣನ್ನ ಯಾವತ್ತೂ ಬೆಳೆಗಳ ಆದ್ಮೇಲೆ ಅದನ್ನ ಯಾವ ರೀತಿ ತೆಗಿಬೇಕು ಅಂತ ಅದು ಬೇಕಾದ್ರೆ ಹೇಳೋಣ. ನೀವು ಮಣ್ಣು ಪರೀಕ್ಷೆ ಕೂಡ ಮಾಡ್ಕೋತಾ ಇರಬೇಕು, ಗೊತ್ತಾಗುತ್ತೆ ಯಾವ್ದು ನಿಮ್ ಮಣ್ಣಲ್ಲಿ ಕೊರತೆ ಇದೆ. ಮಣ್ಣು ನೀವು ಸಮೃದ್ಧವಾಗಿದ್ರೆ ಬೆಳೆ ಸಮೃದ್ಧವಾಗಿರ್ತವೆ. ಅದರಿಂದ ಅವರು ರೈತರು ಏನಂದ್ರೆ, ಪ್ರತಿ ವರ್ಷ ಅಲ್ದಾ ಇದ್ರು 2-3 ವರ್ಷಕ್ಕೆ ಆದ್ಮೇಲೆ, ಈಗ ಯಾವಾಗ ಬೇಸಿಗೆಕಾಲ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಡಾಕ್ಟರ್. ಎಸ್ ಚನ್ ಬಸವಣ್ಣ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು, ಪ್ರಸ್ತುತ ಬೆಳೆಗಳಲ್ಲಿ ಯಾವ ತರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು, ಯಾವ ತರ ಮುನ್ನೆಚ್ಚರಿಕೆ ವಹಿಸಬೇಕು, ಈ ಎಲ್ಲ ಕುರಿತು ಮಾಹಿತಿ ನೀಡಿದ್ರಿ. ಕೆಲವು ರೈತರು ಇರ್ತಾರೆ, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಡಾಕ್ಟರ್ ಚನ್ ಬಸವಣ್ಣ ಸರ್ ಹತ್ರ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಆಗ್ಬಹುದು. ಈಗ ನೋಡಿ, ನನ್ನ ಸಂಪರ್ಕ ಸಂಖ್ಯೆ ಏನಿದೆ, 8665-415-943. ಈ ಏನ್ ಸಂಖ್ಯೆ ಇದೆ, ಅವ್ರು ಯಾವಾಗ ಬೇಕಾದ್ರೆ ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿ ಅವ್ರಿಗೇನು ವಿಷಯ ತಿಳ್ಕೋಬಹುದು. ಈ ವಿಷಯವನ್ನು ಹೇಳೋದಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ, ಮತ್ತೆ ರೈತರಿಗೆ ಎಲ್ಲ ಅನುಕೂಲ ಆಗ್ಲಿ ಅಂತ ಅನ್ಕೊಂತ ನಮಗೆ ವಂದನೆ ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರು. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ. ಈಗ ಕೇಳೋಣ, ದೊಡ್ಡಬಳ್ಳಾಪುರ ತಾಲೂಕು ಕೋಳೂರಿನ ಮಲ್ಲಕ್ಕ ಹಾಗೂ ಸಂಘಗಳಿಂದ ಸೋಬಾನೆ ಪದ. ಹಳು ಬೇಡ ತಂಗಿ, ಹಳು ಬೇಡ

ಅಣ್ಣ ತಮ್ಮಗಳು ಬಂದಿರುವೆನು ಸೌರಿಗೆ ನನ್ನ ಕರುದಾರು ಹಳು ಬೇಡ ತಂಗಿ ಹಳು ಬೇಡ ಅಣ್ಣನ ಮನೆಯ ದೊರಿಬೇಡ ತಂತಿ ಶಿವನಾ.